एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಕುರಿತು ಹೊನ್ನಾವರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿ ಲಕ್ಷ್ಮೀ ಎಸ್ ದಳವಾಯಿ ಅವರೊಡನೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಲಕ್ಷ್ಮೀ ಎಸ್ ದಳವಾಯಿ ಅವರಿದ್ದಾರೆ. ಇವರು ಹೊನ್ನಾವರ ಸಹಾಯಕ ಕೃಷಿ ನಿರ್ದೇಶಕರ ಆಫೀಸ್ನಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ 3 ವರ್ಷದಿಂದ. ಇವತ್ತು ಸಮಗ್ರ ಕೃಷಿ ಮಾಡಬೇಕು, ಸಮಗ್ರ ಕೃಷಿ ಮಾಡೋದ್ರಿಂದ ನಮಗೆ ಆರ್ಥಿಕವಾಗಿ ಕೂಡ ಅನುಕೂಲ ಆಗುತ್ತೆ, ಮತ್ತೆ ಜೈವಿಕವಾಗಿ ಪರಸ್ಪರ ಬೆಳೆಗಳಿಗೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ನಮಗೆ ಬೇರೆ ಬೇರೆ ಈಗ ಹೈನುಗಾರಿಕೆ ಮಾಡ್ತೀವಿ, ಜೇನು ಸಾಕಾಣಿಕೆ, ಕುರಿ ಕೋಳಿ ಸಾಕಾಣಿಕೆ ಇಂಥವೆಲ್ಲನೂ ಜೊತೆಯಾಗಿ ಮಾಡುವಾಗ ಆಗುವಂಥ ಖರ್ಚು ಕೂಡ ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗೋದ್ರಿಂದ ಲಾಭ ಜಾಸ್ತಿ ಆಗುತ್ತೆ. ಈ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಲಕ್ಷ್ಮಿ ಅವರು. ನಮಸ್ಕಾರಗಳು. ಇಂದು ನಾನು ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಒಂದೆರಡು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದ ಕೃಷಿ ಇಲಾಖೆಯಲ್ಲಿ ಪ್ರತಿ ವರ್ಷ ಹೊಸ ಹೊಸ ಯೋಜನೆಗಳು ಬರ್ತಾನೆ ಇರುತ್ತೆ ರೈತರಿಗೆ ಅನುಕೂಲ ಆಗೋ ತರ. ಅದೇ ತರ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಒಂದು ತುಂಬಾ ಒತ್ತು ಕೊಡುವಂತ ವಿಷಯ ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿ. ಇದನ್ನ ರೈತರಿಗೆ ಅರಿವು ಮೂಡಿಸಬೇಕು ಅಂತ ವಿವಿಧ ರೀತಿಯಲ್ಲಿ ತುಂಬಾ ಕೆಲಸಗಳು ಆಗ್ತಾ ಇದ್ದಾವೆ ಕೃಷಿ ಇಲಾಖೆಯಲ್ಲಿ. ಯಾಕಂದ್ರೆ ಇಂದಿನ ಕಾಲದಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಬದಲಾಗುತ್ತಿರುವ ವಾತಾವರಣ ಅಂತ ಹೇಳ್ಬೋದು, ಅಥವಾ ಅಕಾಲಿಕವಾಗಿ ಬರುತ್ತಿರುವ ಮಳೆ. ಇವಾಗ ಯಾವುದೇ ತರದ ಬೇಸಿಗೆಗಾಲ, ಮಳೆಗಾಲ ಅಥವಾ ಈ ಟೈಮಲ್ಲಿ ಚಳಿ ಬಿಡುತ್ತೆ ಆ ತರ ಇಲ್ಲ, ವರ್ಷ ಪೂರ್ತಿ ಮಳೆ ಆಗ್ತಾ ಇದೆ. 2 ವರ್ಷದಿಂದ ನೋಡ್ತಾ ಇದೀವಿ ನಾವು, ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ರೈತರು ಕೇವಲ ಒಂದೇ ಬೆಳೆಯ ಮೇಲೆ ಅವರು ಅವಲಂಬನೆ ತೋರಿಸಿ ನಷ್ಟವನ್ನ ಅನುಭವಿಸೋದಕ್ಕಿಂತ ಅವರು ಸಮಗ್ರ ಕೃಷಿ ಶಬ್ದನೇ ಹೇಳೋ ತರ ಬೇರೆ ಬೇರೆ ಕೃಷಿಗಳನ್ನ ಒಂದೇ ಗೂಡಿಸಿ ಅವರು ಮಾಡುವಂತದ್ದು. ಒಂದು ಕೃಷಿಯನ್ನ ಮುಖ್ಯವಾಗಿ ಇಟ್ಟುಕೊಂಡು ಕೃಷಿಗೆ ಸಂಬಂಧಪಟ್ಟಂತಹ ಬೇರೆ ಚಟುವಟಿಕೆಗಳನ್ನ ಅವರು ಉಪಕಸುಬುಗಳಾಗಿ ಉಪಯೋಗಿಸ್ಬಿಟ್ಟು ಅದನ್ನ ಅವರು ಕೃಷಿ ಮಾಡುವಂತದ್ದು. ಇದರಿಂದ ರೈತರ ಆರ್ಥಿಕ ಪರಿಸ್ಥಿತಿಯೂ ಕೂಡ ಚೆನ್ನಾಗಾಗುತ್ತೆ, ಅದೇ ತರ ಅವರು ಜೀವನ ಶೈಲಿಯಲ್ಲೂ ಕೂಡ ತುಂಬಾ ಸುಧಾರಣೆಯನ್ನ ಕಾಣಬಹುದು. ನಾವು ಇದರಲ್ಲಿ ವಿವಿಧ ವಿಧಾನಗಳನ್ನು ಹೇಳ್ಬೋದು. ಯಾವ ತರ ಅಂತಂದ್ರೆ ಬೆಳೆಯನ್ನೇ ಮುಖ್ಯವಾಗಿ ಆಧರಿಸಿ ಸಮಗ್ರ ಕೃಷಿ ಪದ್ಧತಿಯನ್ನ ರೈತರು ಉಪಯೋಗಿಸಬಹುದು. ಇದರಲ್ಲಿ ಬೆಳೆ ಮುಖ್ಯವಾಗಿರುತ್ತೆ. ಬೆಳೆಯಿಂದ ಬರುವಂತದ ಹುಲ್ಲಾಗಿರ್ಬೋದು, ಆ ಹುಲ್ಲನ್ನ ದನಗಳಿಗೆ ಹಾಕಿಬಿಟ್ಟು ಅದನ್ನ ಉಪಕಸುಬಾಗಿ ಅಲ್ಲಿ ಉಪಯೋಗಿಸಬಹುದು. ಇಲ್ಲ ಅಂತಂದ್ರೆ ರೈತರು ಹೈನುಗಾರಿಕೆಯನ್ನೇ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯ ಚಟುವಟಿಕೆಯನ್ನಾಗಿ ತೆಗೆದುಕೊಂಡು ಉಳಿದಿದ್ದನ್ನ ಉಪಕಸುಬುಗಳಾಗಿ ತಗೋಬಹುದು. ಇಲ್ಲ ಅಂದ್ರೆ ಅರಣ್ಯ ಕೃಷಿಯನ್ನ ಮುಖ್ಯ ಕಸುಬಾಗಿ ತಗೋಬಹುದು, ಇಲ್ಲ ರೇಷ್ಮೆ ಕೃಷಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅವರು ಮೀನುಗಾರಿಕೆಯನ್ನ, ಈ ತರ ಬೇರೆ ಬೇರೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಉಪಯೋಗಿಸಬಹುದು. ಈಗ ಸಮಗ್ರ ಕೃಷಿ ಮಾಡುವಾಗ ಯಾವುದೇ ತರದ ಈಗ ಕಾಂಬಿನೇಷನ್ಸ್ ತಗೊಳ್ತಾರೆ, ಬೇರೆ ಬೇರೆ ಘಟಕಗಳನ್ನ ಒಂದುಗೂಡಿಸುವುದು ಅಂತ ಹೇಳಿ. ಉದಾಹರಣೆಗೆ ಹೈನುಗಾರಿಕೆ ಜೊತೆಗೆ ಬೆಳೆಗಳನ್ನ ತೆಗೆದುಕೊಂಡು ಅದರ ಜೊತೆ ಕೋಳಿ ಸಾಕಾಣಿಕೆ ಮಾಡಿಕೊಂಡು ರೇಷ್ಮೆಯನ್ನು ಬೆಳ್ಕೊಂಡು ಮೀನುಗಾರಿಕೆ ಮಾಡಿಕೊಂಡು ಈ ತರ ಬೇರೆ ಬೇರೆ ಕಂಪೋನೆಂಟ್ಸ್ ಘಟಕಗಳನ್ನ ಉಪಯೋಗಿಸಿ ಸಮಗ್ರ ಕೃಷಿ ಮಾಡುವಂತದ್ದು. ಆದ್ರೆ ಆ ಘಟಕಗಳನ್ನ ರೈತರು ಸೆಲೆಕ್ಟ್ ಮಾಡುವಾಗ ಸಕಾರಾತ್ಮಕವಾಗಿ ಒಂದಕ್ಕೊಂದು ಪೂರಕವಾಗಿ ಒಂದಕ್ಕೊಂದು ಅವಲಂಬನೆಗಳನ್ನ ತೋರಿಸ್ತಿದ್ದಾನೆ ಇಲ್ಲ ಅಂತ ಹೇಳ್ಬಿಟ್ಟು ಯೋಚಿಸಬೇಕು. ಮತ್ತೆ ಆ ವಾತಾವರಣಕ್ಕೆ ಆ ಪ್ರದೇಶಕ್ಕೆ ಮಾಡುವಂತ ಆ ಘಟಕಗಳು ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಪ್ರಯೋಜನ ಕೊಡುತ್ತಾ ಇಲ್ಲ ಅಂತ ಅವರು ನೋಡ್ಬೇಕಾಗತ್ತೆ. ಎಲ್ಲಾ ಕಡೆನೂ ಎಲ್ಲಾ ತರದ ಘಟಕಗಳನ್ನ ಸ್ಥಾಪಿಸಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ ಭಾಗದಲ್ಲಿ ರೈತರು ಅಡಿಕೆ, ತೆಂಗು, ಆನಂತರ ನೆರಳಲ್ಲಿ ಏಲಕ್ಕಿ ಮತ್ತೆ ಮೆಣಸನ್ನೆಲ್ಲ ಬೆಳೀತಾರೆ. ಅದೇ ತುಂಬಾ ಬಿಸಿಲು ಬರುವಂತ ಜಾಗದಲ್ಲಿ ಏಲಕ್ಕಿ ಮತ್ತೆ ಈ ತರ ಅವರು ಮೆಣಸನ್ನೆಲ್ಲ ಹಾಕ್ತಾರಲ್ಲ, ಅದು ಎಲ್ಲ ಭಾಗದಲ್ಲೂ ಬರುವುದಿಲ್ಲ. ಅದಕ್ಕೆ ನೆರಳು ಬೇಕು, ತಂಪಾದ ಪ್ರದೇಶ ಬೇಕು ಅನ್ನೋದ್ರಿಂದ ಈ ಕಡೆ ಮಲೆನಾಡು, ಈ ಕಡೆ ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಅದು. ಆನಂತರ ಮೀನುಗಾರಿಕೆಯನ್ನು ಎಲ್ಲಾ ಪ್ರದೇಶಗಳಲ್ಲೂ ಅಷ್ಟೊಂದು ಒತ್ತು ಕೊಡುವುದಿಲ್ಲ, ಮಾಡಲೇಬೇಕು ಅಂತ ಹೇಳಿ. ಹಾಗಾಗಿ ಆ ಪ್ರದೇಶಕ್ಕೆ ಯಾವ್ಯಾವ ತರ ಅನುಕೂಲ ಆಗ್ತದೆ ಮತ್ತೆ ಅವ್ರದ್ದು ಮಾರುಕಟ್ಟೆಯನ್ನೆಲ್ಲ ನೋಡಿಕೊಂಡು ಬಿಟ್ಟು ಆ ರೈತರು ಅವರ ಕಸುಬುಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ನಂತರ ಇದರಲ್ಲಿ ಮುಖ್ಯವಾದ ಕಾನ್ಸೆಪ್ಟ್ ಏನಂತಂದ್ರೆ ಒಂದು ನೈಸರ್ಗಿಕ ಕೃಷಿ ಮತ್ತೆ ಸಾವಯವ ಕೃಷಿಗೆ ಒತ್ತು ಕೊಡೋದ್ರಲ್ಲಿ ಸಮಗ್ರ ಕೃಷಿ ಪದ್ಧತಿ ಒಂದು ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ಇಷ್ಟು ದಿನಗಳಲ್ಲಿ ರೈತರು ರಸಗೊಬ್ಬರಗಳೆಲ್ಲ ಉಪಯೋಗಿಸಿಬಿಟ್ಟು ಮಣ್ಣಿನ ಫಲವತ್ತತೆ ಕೂಡ ತುಂಬಾ ಹಾಳಾಗಿದೆ. ಈಗ ಸಮಗ್ರ ಕೃಷಿ ಪದ್ಧತಿಯನ್ನು ಉಪಯೋಗಿಸೋದ್ರಿಂದ, ಉದಾಹರಣೆಗೆ ಒಂದು ಮಾಡೆಲ್ ಹೇಳಬೇಕು ಅಂದ್ರೆ, ಈಗ ಒಂದು ಭತ್ತದ ಬೆಳೆಯನ್ನು ಬೆಳೆದಿರ್ತಾರೆ ರೈತರು, ಆ ಭತ್ತದಿಂದ ಬಂದಂತಹ ಹುಲ್ಲನ್ನು ತೆಗೆದುಕೊಂಡ್ರೆ ದನಗಳಿಗೆ ಜಾನುವಾರುಗಳಿಗೆ ಹಾಕಬಹುದು ಅವರು. ಆ ನಂತರ ಆ ಜಾನುವಾರುಗಳಿಂದ ಬಂದಂತಹ ಮೂತ್ರ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಅದನ್ನ ತ್ಯಾಜ್ಯ ಅಂತ ಏನು ಕನ್ಸಿಡರ್ ಮಾಡ್ತೀವಿ, ಅದು ಮತ್ತೊಂದು ಉಪಕಸಬಿಗೆ ಅಥವಾ ಮತ್ತೊಂದು ಘಟಕಕ್ಕೆ ಅದೇ ಬಂಡವಾಳ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಸಗಣಿನ ನಾವು ಎರೆಹುಳು ಗೊಬ್ಬರ ಮಾಡ್ಲಿಕ್ಕೆ ಆಗಿರ್ಬೋದು, ಇಲ್ಲ ಒಂದು ಗೋಬರ್ ಗ್ಯಾಸ್ ಅನಿಲ ಜೈವಿಕ ಅನಿಲಗಳನ್ನ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ಆ ನಂತರ ಆ ಎರೆಹುಳು ಘಟಕದಿಂದ ಬಂದಂತಹ ಗೊಬ್ಬರವನ್ನೇ ಮತ್ತೆ ಗದ್ದೆಗಳಿಗೆ ಉಪಯೋಗಿಸಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸಬಹುದು. ಹೀಗ್ ಮಾಡೋದ್ರಿಂದ ನಾವು ಪ್ರತಿಯೊಂದಕ್ಕೂ ಹೊರಗಡೆಯಿಂದ ತಂದು ಗೊಬ್ಬರಗಳನ್ನೆಲ್ಲ ಹಾಕೋದಾಗಿರ್ಬೋದು ಅಂತ ಖರ್ಚುಗಳೆಲ್ಲ ಉಳಿಯುತ್ತೆ ರೈತರಿಗೆ. ಒಂದ್ರ ಮೇಲೆ ಒಂದು ಡಿಪೆಂಡೆನ್ಸಿ ಇರೋದ್ರಿಂದ ಒಂದರಿಂದ ಬಂದಂತಹ ತ್ಯಾಜ್ಯ ವಸ್ತುಗಳು ಇನ್ನೊಂದು ಘಟಕಕ್ಕೆ ಬಂಡವಾಳವಾಗಿ ಅವರಿಗೆ ಉಪಯೋಗವಾಗುತ್ತೆ. ಮತ್ತೆ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ರೈತರಿಗೆ ವರ್ಷ ಪೂರ್ತಿ ಉದ್ಯೋಗ ಸಿಗುವಂತದ್ದು, ಮತ್ತೆ ರೈತ ಕುಟುಂಬಕ್ಕೆ ವರ್ಷ ಪೂರ್ತಿಯಾಗಿ ಅವರೊಂದು ತಾವು ಚಟುವಟಿಕೆಯಲ್ಲಿ ತೊಡ್ಕೊಂಡಿರ್ಬೋದು. ಮತ್ತೆ ಈ ಸಮಗ್ರ ಕೃಷಿ ಪದ್ಧತಿಯಿಂದ ಒಂದಂದ್ರೆ ಸ್ವಲ್ಪ ಶ್ರಮ ಹಾಕ್ಲೇಬೇಕಾಗುತ್ತೆ ರೈತರಿಗೆ. ಯಾಕಂದ್ರೆ ಈಗ ವರ್ಷಕ್ಕೆ ಒಂದ್ಸಲ ಬರುವಂತದ್ದು, ವರ್ಷ ಪೂರ್ತಿ ಖಾಲಿ ಇರ್ತೀವಿ ಅನ್ನೋ ಹಾಗಿಲ್ಲ. ಇದರ ಸಮಗ್ರ ಕೃಷಿ ಪದ್ಧತಿಯಲ್ಲಿ ದಿನದ ಆದಾಯ ಇರುತ್ತೆ, ವಾರದ ಆದಾಯ ಇರುತ್ತೆ, ಮೂರು ತಿಂಗಳಿಗೊಮ್ಮೆ ಆದಾಯ, ಆರು ತಿಂಗಳಿಗೊಮ್ಮೆ ಆದಾಯ ಇರಬಹುದು, ವರ್ಷಕ್ಕೊಮ್ಮೆ ಆದಾಯ, ಆ ತರ ಬೇರೆ ಬೇರೆ ಆದಾಯಗಳು ಇರ್ತದೆ. ಉದಾಹರಣೆಗೆ ಈಗ ಒಂದು ಬೆಳೆಯಿಂದ ನಷ್ಟ ಆಯ್ತು ಅಂತ ಹೇಳ್ಬಿಟ್ಟು ರೈತ ಇವನ್ನ ಎಲ್ಲ ಕಳ್ಕೊಂಡೆ ಅನ್ನೋ ಹಾಗೆ ಕೈ ಚೆಲ್ಲಿ ಕೂರ್ಬಾರ್ದು. ಇದೇ ಮುಖ್ಯ ಕಾನ್ಸೆಪ್ಟ್ ಆಗಿದೆ ಇದರದ್ದು. ಯಾಕಂದ್ರೆ ಈ ಕೃಷಿಯನ್ನ ಯಾವಾಗ್ಲೂ ಸ್ಟೇಬಲ್ ಅಗ್ರಿಕಲ್ಚರ್ ಅಂತ ಹೇಳಕ್ ಆಗುದಿಲ್ಲ, ಸುಸ್ಥಿರ ಅಂತ ನಾವು ಕರೀಲಿಕ್ಕೆ ಆಗುದಿಲ್ಲ. ಇದಕ್ಕೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಎಷ್ಟೋ ಚೆನ್ನಾಗಿ ಬೆಳೆ ಬಂದಿರುತ್ತೆ, ಲಾಸ್ಟ್ಗೆ ಏನೋ ಮಳೆ ಬಂತ, ಏನೋ ಆಗ್ಬಿಟ್ಟು ರೈತರಿಗೆ ಹಾನಿ ಆಗುತ್ತೆ, ಅದರ ಉತ್ಪನ್ನನೂ ಸಿಗುವುದಿಲ್ಲ, ಆದಾಯನೂ ಸಿಗುವುದಿಲ್ಲ. ಹಾಗಾಗಿ ಎಷ್ಟೋ ಕಷ್ಟಪಟ್ಟು ಬೆಳೆಸಿದಂತಹ ಬೆಳೆ ಕೈಗೆ ಸಿಗುವುದಿಲ್ಲ. ಒಂದೊಂದ್ಸಲ ಚೆನ್ನಾಗಿ ಬೆಳೆ ಬೆಳೆದಿರುತ್ತೆ, ಆದ್ರೆ ಅವರಿಗೆ ಅದೇ ತಕ್ಕ ಸಮಯಕ್ಕೆ ಅವರಿಗೆ ಬೆಲೆ ಸಿಗುವುದಿಲ್ಲ. ಬೆಲೆ ಚೆನ್ನಾಗಿದ್ದಾಗ ರೈತರ ಗದ್ದೆಗಳಲ್ಲಿ ಚೆನ್ನಾಗಿ ಅವರ ತೋಟದಲ್ಲಿ ಚೆನ್ನಾಗಿ ಬೆಳೆ ಬಂದಿರುವುದಿಲ್ಲ. ಆತರ ತುಂಬಾ ಸಮಸ್ಯೆಗಳು ಕೃಷಿ ಅಲ್ಲಿ ಇದೆ. ಆದ್ದರಿಂದ ಕೃಷಿಯಲ್ಲಿ ರೈತರಿಗೆ ಒಂದು ಸ್ಥಿರತೆ ಸಿಗಬೇಕು. ಯಾವಾಗ್ಲೂ ಕೃಷಿ ಅನ್ನೋದು ಒಂದು ನಷ್ಟದಲ್ಲೇ ನಡೆಯುತ್ತೆ ಅನ್ನುವಂಥದ್ದನ್ನ ಸುಳ್ಳು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ಸಮಗ್ರ ಕೃಷಿ ಪದ್ಧತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಸರ್ಕಾರದಿಂದ ಬಂದಂತದ್ದು. ಈಗ ಉದಾಹರಣೆಗೆ ಕೋಳಿಗಳನ್ನೆಲ್ಲ ಸಾಕಿದ್ರೆ ದಿನ ಪ್ರತಿದಿನ ಮೊಟ್ಟೆಗಳನ್ನ ಮಾರಾಟ ಮಾಡ್ಕೊಂಡ್ಬಿಟ್ಟು, ಉದಾಹರಣೆಗೆ ತುಂಬಾ ಜನ ಇದ್ದಾರೆ, ದಿನದಿಂದ 500-700 ರೂಪಾಯಿಯಷ್ಟು ಗಳಿಸುವಂತ ರೈತರು ಇದ್ದಾರೆ ಜಸ್ಟ್ ಮೊಟ್ಟೆಯಿಂದ ಪ್ರತಿದಿನಕ್ಕೆ. ಅದೇ ತರ ವಾರ ವಾರ ಅವರು ಹೈನುಗಾರಿಕೆ ಮಾಡೋದ್ರಿಂದ ಹಾಲು ಮಾರಾಟ ಮಾಡಿಬಿಟ್ಟು ವೀಕ್ಲಿ ಒಂದು ಅವರಿಗೆ ಇನ್ಕಮ್ ಬರುತ್ತೆ ಅದರಿಂದ. ಅದೇ ತರ ಮಂತ್ಲಿ ಅವ್ರು ಮಾಡ್ಕೋಬೇಕಂದ್ರೆ ತರಕಾರಿಗಳನ್ನ ಬೆಳ್ಕೊಂಡ್ರೆ ಮಂತ್ಲಿ ಆಗಿರ್ಬೋದು, ಒಂದ್ ತಿಂಗಳು 2 ತಿಂಗಳಿಗೆ ಅದು ತರಕಾರಿಗಳಿಂದ ಅವರಿಗೆ ಲಾಭ ಸಿಗುತ್ತೆ. ಅದೇ ತರ ಜೇನು ಕೃಷಿ ಕೂಡ ಮಾಡಬಹುದು ರೈತರು. ಜೇನು ಕೃಷಿಯಿಂದ ಆದಾಯದ ಜೊತೆಗೆ ಎಷ್ಟೊಂದು ಗಿಡಗಳು ಪರಾಗ ಸ್ಪರ್ಶದಿಂದನೇ ಉತ್ಪನ್ನ ಕೊಡುವಂತ ಗಿಡಗಳಿರ್ತವೆ, ಆ ಪರಾಗಸ್ಪರ್ಶ ಕ್ರಿಯೆಗೂ ಕೂಡ ಜೇನುಗಳು ಸಹಾಯಕಾರಿಯಾಗುತ್ತೆ. ಆ ನಂತರ ಅಡಿಕೆ ತೆಂಗು ಇವೆಲ್ಲ 6 ತಿಂಗಳಿಗೆ ಒಂದೊಂದ್ಸಲ ಕೊಯ್ಲಿಗೆ ಬಂದಾಗ್ಲೂ ಕೂಡ ಅವರು ಅದರಿಂದ ಲಾಭವನ್ನ ಗಳಿಸಬಹುದು. ವರ್ಷಕ್ಕೆ ಒಂದ್ಸಲ ಮತ್ತೆ ಅಡಿಕೆನೆಲ್ಲ ಮಾರಾಟ ಮಾಡಿಬಿಟ್ಟು ಈ ಕಡೆ ಭಾಗದಲ್ಲಿ ಅವರು ಅದರಿಂದನೂ ಲಾಭವನ್ನ ಪಡೆದುಕೊಳ್ಬಹುದು. ಒಟ್ಟು ಹೇಳಬೇಕು ಅಂತಂದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನ ರೈತರು ಕೇವಲ ಏಕ ಬೆಳೆ ಪದ್ಧತಿಯಿಂದ ಬಹು ಬೆಳೆ ಪದ್ಧತಿ ಆಗಿರ್ಬೋದು ಅಥವಾ ಬಹು ಚಟುವಟಿಕೆಗಳನ್ನ ಬಹು ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದ್ರಿಂದ ರೈತರಿಗೆ ಒಂದು ಸ್ಥಿರತೆ ಸಿಗ್ಲಿ ಅನ್ನೋ ಕಾರಣಕ್ಕೆ ಯಾವಾಗ್ಲೂ ಅವರು ನಷ್ಟ ಅನ್ನೋದನ್ನ ರೈತರಿಗೆ ಬರಬಾರ್ದು, ಲಾಭ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಮಾಡಿರುವಂತದ್ದು. ಆದಷ್ಟು ರೈತರು ತಮಗೆ ನ್ಯಾಚುರಲ್ ಆಗಿ ಅಲ್ಲೇ ಲೋಕಲ್ ಆಗಿ ಸಿಗುವಂತಹ ತ್ಯಾಜ್ಯಗಳನ್ನಾಗಿರ್ಬೋದು ಒಂದು ಉಪಯೋಗಿಸ್ಬಿಟ್ಟು ಅವರು ಅಲ್ಲೇ ಕೃಷಿಯನ್ನ ಮಾಡಿಕೊಂಡು ಇರಬಹುದು. ಅಂದ್ರೆ ಒಟ್ಟಾರೆ ನೋಡಿಗೆ ನಾವು ಒಂದು ಬೆಳೆಗಳಿಗೆ ಅಡಿಕೆ ತೆಂಗು ಇಂಥವೆಲ್ಲ ಬಹುವಾರ್ಷಿಕ ಬೆಳೆಗಳಿಗೆ ನಾವು ನೀರನ್ನ ಕೊಡ್ತಾ ಇದ್ದೇವೆ, ಮತ್ತೆ ಒಳ ಬೆಳೆಗಳನ್ನು ಹಾಕಿದಾಗ ಅಂತರ ಬೆಳೆಗಳನ್ನು ಹಾಕಿದಾಗ ಅದೇ ತಂಪಲ್ಲಿ ಆ ಬೆಳೆಗಳು ಬೆಳೀತು, ಮತ್ತೆ ಅಲ್ಲಿ ಸೂರ್ಯನ ಕಿರಣಗಳು ಮುಖ್ಯ ಬೆಳೆ ತಗೊಂಡ್ರೆ ಸ್ವಲ್ಪ ನೆರಳಲ್ಲಿ ಬೆಳೆಯುವಂತಹ ಗಿಡಗಳನ್ನ ಕೆಳಗಡೆ ಅಳವಡಿಸ್ಬೇಕು. ಒಂದು ಜೈವಿಕ ಚಟುವಟಿಕೆ ಕೂಡ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಈ ಬೇರಲ್ಲಿ ಇರುವಂತಹ ಜೀವಾಣುಗಳು ಬೇರೆ, ಆ ಬೇರಲ್ಲಿ ಇರುವಂತಹ ಜೀವಾಣುಗಳು ಬೇರೆ, ಅವೆಲ್ಲ ಜೀವಾಣುಗಳು ಪೋಷಕಾಂಶಗಳನ್ನು ಒದಗಿಸಿಕೊಳ್ತಾ ಇರ್ತವೆ. ಎಷ್ಟು ಬೆಳೆ ವೈವಿಧ್ಯತೆ ಬರುತ್ತೆ ಅಷ್ಟು ಜೈವಿಕ ಕ್ರಿಯೆಯನ್ನು ಜಾಸ್ತಿ ಆಗುತ್ತೆ. ಅದೇ ತರ ಈಗ ಕೂಡ ಡಿಪೆಂಡೆನ್ಸಿ ಇರುತ್ತೆ ಒಂದೊಂದು ಗಿಡಗಳಿಗೆ. ಈ ಗಿಡ ಚೆನ್ನಾಗಿ ಬಂದ್ರೆ ಆ ಗಿಡನು ಚೆನ್ನಾಗಿ ಬರುತ್ತೆ, ಆ ತರ ಇರೋದ್ರಿಂದ. ಮತ್ತೆ ಆ ಗಿಡಗಳಿಗೆ ಅಂತಾನೆ ಪರ್ಟಿಕ್ಯುಲರ್ ಎಕ್ಸ್ಟ್ರಾ ಗೊಬ್ಬರಗಳನ್ನ ಕೊಡಬೇಕು ಅನ್ನುವಂಥದ್ದು ಇರುವುದಿಲ್ಲ. ಅದರಿಂದನೇ ಅವು ಸ್ವಲ್ಪ ತಗೊಂಡ್ಬಿಟ್ಟು ಚೆನ್ನಾಗಿ ಬೆಳೀತವೆ, ನೆರಳನ್ನ ಬಯಸಿ ಬೆಳೀತವೆ, ನೆರಳನ್ನೇ ಬಯಸಿ ಬೆಳೀತಾರೆ. ಮತ್ತೀಗ ಸರ್ ಇದರಲ್ಲಿ ಆ ಕಡೆ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಈಗ ಬರ್ದಿರೋ ಸಮಗ್ರ ಕೃಷಿ ಮಾಡಿದಂತ ಎಷ್ಟೋ ರೈತರು ಕಡೆ ಏಲಕ್ಕಿ ಮೆಣಸು ಎಲ್ಲ ಬೆಳೆಯುವುದಿಲ್ಲ, ಯಾಕಂದ್ರೆ ತಂಪು ಬೇಕು ಅನ್ನುವಂತ ಕಾರಣಕ್ಕೆ. ಆದ್ರಲ್ಲಿ ಎಷ್ಟೋ ಜನ ರೈತರು ಆ ತರ ಕೆನೋಪಿನೇ ಮಾಡಿರ್ತಾರೆ, ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ದೊಡ್ಡ ದೊಡ್ಡದಾಗಿ ಮರಗಳನ್ನ ಬೆಳೆಸಿ ಅಲ್ಲಿ ತಂಪು ಕ್ರಿಯೇಟ್ ಆಗಿದ್ರಿಂದ ಅಂತ ವಾತಾವರಣದಲ್ಲಿ ಏಲಕ್ಕಿ ಲವಂಗ ಆ ತರ ಎಲ್ಲ ಚೆನ್ನಾಗಿ ಅವ್ರು ಬೆಳ್ಕೋತಿದ್ದಾರೆ. ಬಿಸಿಲಿರುವಂತ ಪ್ರದೇಶದಲ್ಲೂ ಕೂಡ ಆ ತರ ಉತ್ತರ ಕನ್ನಡದಲ್ಲಿ ಕೂಡ ಬೆಳೀತಾರೆ. ಹೌದು, ಉತ್ತರ ಕನ್ನಡದಲ್ಲಿ ಇವಾಗ ಅದು ಏಲಕ್ಕಿ ಮತ್ತೆ ಮೆಣಸು ಎಲ್ಲ ಟ್ರೆಡಿಷನಲ್ ಬೆಳೆಗಳೇ ಸರ್. ಅದನ್ನ ಹೊಸದಾಗಿ ಇಲ್ಲಿ ತಂದಿರುವಂತದ್ದಲ್ಲ, ಮುಂಚೆಯಿಂದನೂ ಬೆಳ್ಕೊಂಡೆ ಬಂದಿದ್ದಾರೆ. ಆದ್ರೆ ಇವಾಗ ಅಡಿಕೆ ತೆಂಗು ಬೆಳೆದಿರುವಂತ ಪ್ರದೇಶಗಳು ಏಲಕ್ಕಿ ಬೆಳೆದಂತ ಪ್ರದೇಶಗಳಲ್ಲೆಲ್ಲ ಈ ಬೆಳೆಗಳು ಹೋಗ್ತಾ ಇದೆ. ಯಾಕಂದ್ರೆ ಈಗ ಬರ್ತಿರುವಂತ ಯುವ ಜನತೆ ಅವರು ಒಂದು ಟೆಕ್ನಾಲಜಿನ ಉಪಯೋಗಿಸ್ಬಿಟ್ಟು ಅಥವಾ ಈ ತರ ಸಮಗ್ರ ಕೃಷಿ ಪದ್ಧತಿಯನ್ನ ಉಪಯೋಗಿಸಿ ಹಳೆ ತರನೇ ನಾವ್ಯಾಕಿರ್ಬೇಕು ಅನ್ನುವಂಥದ್ದ ಕಾನ್ಸೆಪ್ಟ್ ಇಟ್ಕೊಂಡು ಎಲ್ಲ ಹೊಸದಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಸ್ವಲ್ಪ ಮಾರ್ಕೆಟ್ ಇಂದ ಆಗಿರ್ಬೋದು ಎಲ್ಲಾ ತರದ್ದು ನಾಲೆಜ್ ಇರುತ್ತೆ, ಯಾವ ತರ ಮಾಡ್ಕೋಬೇಕು ಹೇಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ಕೃಷಿಯನ್ನ ಕೇವಲ ಒಂದು ಆಹಾರಕ್ಕೋಸ್ಕರ ಮಾಡಬೇಕು ಅನ್ನೋದನ್ನ ಬಿಟ್ಟು ಒಂದು ಬಿಸ್ನೆಸ್ ಆಗಿ ತಗೊಂಡು ಎಷ್ಟೋ ಜನ ಲಾಭವನ್ನ ಪಡ್ಕೋತಾ ಇದ್ದಾರೆ. ಆದ್ರೆ ಒಂದು ಕೃಷಿಯಲ್ಲಿ ಅದನ್ನ ಎಷ್ಟೋ ಹಿಂದಿನ ವರ್ಷಗಳಿಂದನೂ ಆಗಿರ್ಬೋದು ಅಥವಾ ಮುಂದೆ ಬರುವ ದಿನಗಳಲ್ಲೂ ಆಗಿರ್ಬೋದು ಕೃಷಿ ಹೀಗೆ ಅಂತ ಹೇಳಿಕ್ ಆಗೋದಿಲ್ಲ. ಯಾವಾಗ ಯಾವ ತರ ಟರ್ನ್ ಆಗುತ್ತೆ ಹೇಳಿಕ್ ಬರುದಿಲ್ಲ, ಯಾಕಂದ್ರೆ ವಾತಾವರಣ ಆಗಿರ್ಬೋದು ಹವಾಮಾನ ಆಗಿರ್ಬೋದು ಯಾರ ಕೈನಲ್ಲೂ ಇಲ್ಲ, ಯಾವ ಟೈಮಲ್ಲಿ ಹೇಗಾಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಹಾಗಾಗಿ ಸಮಗ್ರ ಕೃಷಿ ಅನ್ನುವಂಥದ್ದು ಇತ್ತೀಚಿನ ವಾತಾವರಣವನ್ನ ಗಮನಿಸಿದರೆ ರೈತರು ಒತ್ತು ಕೊಡುವಂತ ಒಂದು ವಿಷಯ ಅಂತ ಹೇಳ್ಬೋದು ಸರ್. ಅಂದ್ರೆ ಆದಾಯ ಮೂಲಗಳು ಕೂಡ ಜಾಸ್ತಿ ಆಗೋದ್ರಿಂದ ಮತ್ತೆ ಇರುವಂತ ಸಂಪನ್ಮೂಲಗಳಲ್ಲೇ ನಾವು ಬಿದ್ದು ಹೋಗೋದನ್ನ ಅದನ್ನ ಮೌಲ್ಯವರ್ಧನೆಗೊಳಿಸಿದಂಗ ಆಗುತ್ತೆ. ಹೌದು, ಮೌಲ್ಯವರ್ಧನೆಗೊಳಿಸಿದಂಗ ಆಗ್ತದೆ. ಈಗ ನಾವು ಭತ್ತದ ಹುಲ್ಲು ಬೆಳಿತೀವಿ, ನಮ್ಮ ದನ ಕರುಗಳು ಇರಲಿಲ್ಲ ಅಂದ್ರೆ ಭತ್ತದ ಹುಲ್ಲು ವೇಸ್ಟ್ ಆಗುತ್ತೆ. ಈಗ ಎಷ್ಟೋ ಸರ್ ನಾ ಹೇಳ್ತೀನಿ ನಿಮ್ಗೆ, ಈಗ ಬೆಳೆ ಹಾನಿ ಆದಾಗ್ಲೇ ಕೂಡ ಅದು ಏನು ಕೊಳ್ತು ಎಲ್ಲ ಹೋಯ್ತಲ್ಲ ಅದನ್ನ ಕೂಡ ಗೊಬ್ಬರಕ್ಕೆ ಕಳಿಸಿದಂತ ಜನ ಇದಾರೆ. ಹಾನಿ ಆಯ್ತು ಅಂತ ಸುಮ್ನೆ ಕುತ್ಕೊಂಡಿಲ್ಲ ಎಷ್ಟೋ ಜನ, ಅದು ಕೊಳ್ತು ಹೋಗ್ತಾ ಇರೋದನ್ನು ಕೂಡ ಗೊಬ್ಬರಕ್ಕೆ ಮಾರಾಟ ಮಾಡಿದ್ದಾರೆ ಎಷ್ಟೋ ಜನ. ಮತ್ತೆ ಈಗ ಕೋಳಿಯನ್ನ ಜಸ್ಟ್ ಸಕ್ಕರೆ ಮೊಟ್ಟೆ ಅಂತಲ್ಲ, ಮೊಟ್ಟೆ ಬರ್ತದೆ ಮರಿ ಮಾಡ್ಕೋಬಹುದು, ಮಾಂಸಕ್ಕೋಸ್ಕರ ಮಾರಾಟ ಮಾಡಬಹುದು, ಆ ತರ ಎಲ್ಲ ಬೇರೆ ಬೇರೆ ಮಾಡ್ಕೋಬಹುದು ಅವರು. ಅದೇ ತಮ್ಮಲ್ಲಿರುವಂತ ಸಂಪನ್ಮೂಲ ಎಷ್ಟಿದೆ ಮತ್ತೆ ಏನೇನು ಸಾಧ್ಯತೆ ಇದೆ ಅದನ್ನ ನೋಡಿಕೊಂಡು ಇಲ್ಲೇ ಆಗುದು ಇನ್ನೊಂದ್ ಕಡೆ ಆಗ್ಲಿ. ಇದರಲ್ಲಿ ಅವ್ರು ಹಾಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಫಾಲೋ ಮಾಡ್ಬೇಕು ಅಥವಾ ಈಗ ಆ ಕಡೆ ರೈತರು ಹಾಗ್ ಮಾಡಿದ್ದಾರೆ ಅದನ್ನೇ ನಾನು ಇಟ್ಕೋಬೇಕು ಘಟಕಗಳನ್ನ ಅನ್ನುವಂಥದ್ದಿಲ್ಲ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇದಿದೆ ಘಟಕಗಳು ಅಂತ ಯಾರು ಫಿಕ್ಸ್ ಮಾಡ್ಲಿಲ್ಲ. ನಮ್ಗೆ ಯಾವ ತರ ಘಟಕಗಳು ಒಂದಕ್ಕೊಂದು ಒಂದು ಪಾಸಿಟಿವ್ ಆಗಿ ಕೋರಿಲೇಷನ್ ಆಗಿರ್ಬೇಕು, ಇದರಿಂದ ನೆಕ್ಸ್ಟ್ ಈ ಪ್ರಾಡಕ್ಟ್ ಅನ್ನ ಈ ಘಟಕಕ್ಕೆ ನಾನು ಉಪಯೋಗಿಸಬಹುದು, ಈ ಘಟಕದಿಂದ ಬಂದಂತದನ್ನ ಇಲ್ಲಿ ಯೂಸ್ ಮಾಡಬಹುದು ಅನ್ನುವಂಥದ್ದನ್ನ ಅವರು ಮುಂಚೆನೆ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅವರು ಘಟಕಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ. ಆ ಪ್ರದೇಶಕ್ಕೆ ಮತ್ತೆ ಆ ಹವಾಮಾನಕ್ಕೆ ಅನುಕೂಲ ಆಗುವಂತ ಘಟಕಗಳನ್ನ ರೈತರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್ ಮಾಡುವಾಗ. ಇಷ್ಟೆಲ್ಲ ಮಾಹಿತಿ ಕೊಟ್ರಿ ಲಕ್ಷ್ಮಿ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಸಮಗ್ರ ಕೃಷಿ ಕುರಿತು ಹೊನ್ನಾವರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಕೃಷಿ ಅಧಿಕಾರಿ ಲಕ್ಷ್ಮೀ ಎಸ್ ದಳವಾಯಿ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗೆ. ಈಗ ಕೇಳಿ ಸಾವಯವ ಕೃಷಿ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಎಚ್ಬಿ ಸಂತೋಷ್ ಎಚ್ಬಿ ಅವರೊಡನೆ ಸಂದರ್ಶನ. ರೈತ ಬಾಂಧವರೀಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಸಂತೋಷ್ ಎಚ್ ಎಂ ಅವರಿದ್ದಾರೆ. ಇವರು ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಅದು ತೋಟಗಾರಿಕೆ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ತೋಟಗಾರಿಕೆ ಬೆಳೆಗಳಿಗೆ ಸಾವಯವ ಕೃಷಿ ಹೇಗೆ ಅಳವಡಿಸ್ಕೋಬಹುದು ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಜೊತೆ ಮಾತಾಡ್ತಾರೆ. ನಮಸ್ಕಾರ ಡಾಕ್ಟರ್ ಸಂತೋಷ್. ಎಲ್ರಿಗೂ ನಮಸ್ಕಾರ. ಸಾವಯವ ಕೃಷಿ ಇದರ ಮಹತ್ವ ಇದೆಯಾ ಇದಕ್ಕೊಂದು? ಸಾವಯವ ಕೃಷಿ ಬಗ್ಗೆ ಹೇಳಬೇಕಂತಂದರೆ ಇದು ನಮ್ಮ ಈಗಿನ ಕೃಷಿ ನಡೀತಾ ಇದೆ, ಕೃಷಿಗೆ ಒಂದು ಫೌಂಡೇಶನ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈಗಿನ ದಿನದಲ್ಲಿ ಎಲ್ಲ ರೈತರು